ಇವತ್ತಿನ ಈ ಕಾರ್ಯಕ್ರಮದೊಳಗ ಮೊದಲಿಗೆ ತೊಗರಿ, ಮೆಕ್ಕೆಜೋಳ, ಕಡಲೆ ಮತ್ತು ಸೂರ್ಯಕಾಂತಿ ಬೆಳೆಗಳಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತು ವಿಜಯಪುರ ತಾಲೂಕಿನ ಕತ್ನಾಳಿ ಗ್ರಾಮದ ಯುವ ರೈತರಾದ ಮೆಹಬೂಬ್ ಬಡಿಗಾರ್ ಅವರೊಡನೆ ಸಂದರ್ಶನ, ನಂತರ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಮಹತ್ವ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೌಂಡ್ ಅವರೊಂದಿಗಿನ ಆತ್ಮೀಯ ಮಾತುಕತೆಯನ್ನ ಆಲಿಸೋಣ. ನಡೆಸಿಕೊಡುವವರು ಸಿದ್ರಾಯ್ ಎನ್ ಸಾಳುಂಕೆ. ಮೊದಲಿಗೆ ಕೇಳಿ, ತೊಗರಿ, ಮೆಕ್ಕೆಜೋಳ, ಕಡಲೆ ಮತ್ತು ಸೂರ್ಯಕಾಂತಿ ಬೆಳೆಗಳಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತು ವಿಜಯಪುರ ತಾಲೂಕಿನ ಕತ್ನಾಳಿ ಗ್ರಾಮದ ಯುವ ರೈತರಾದ ಮೆಹಬೂಬ್ ಬಡೆಗಾರ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಸಿದ್ರಾಯ್ ಎನ್ ಸಾಳುಂಕೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಆತ್ಮೀಯರೇ, ಇವತ್ತು ನಮ್ಮ ಜೊತೆ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಕತ್ನಾಳಿ ಗ್ರಾಮದ ಯುವ ರೈತರಾಗಿರುವಂತಹ ಮೆಹಬೂಬ್ ಬಡೆಗಾರ್ ಅವರು ನಮ್ಮ ಜೊತೆ ಇದ್ದಾರೆ. ಇವರು ವಿಶೇಷವಾಗಿ ತೊಗರಿ, ಕಡಲೆ, ಜೋಳ, ಗೋಧಿ, ಮೆಣಸಿನಕಾಯಿ ಮತ್ತ ಸೂರ್ಯಕಾಂತಿಯನ್ನ ಬೆಳೆದು ಇವರು ಇಳುವರಿಯನ್ನ ಪಡಿತಾ ಇದ್ದಾರೆ. ವಿಶೇಷವಾಗಿ ಇವರು ತೊಗರಿ, ಈರುಳ್ಳಿ, ಮೆಣಸಿನಕಾಯಿ, ಜೋಳ, ಗೋಧಿ, ಕಡಲೆ ಮತ್ತು ಸೂರ್ಯಕಾಂತಿಯಲ್ಲಿ ಕೂಡ ಇವರು ಹೋಮಿಯೋ ಔಷಧಿಗಳನ್ನು ಬಳಸಿಕೊಂಡು ಇಳುವರಿಯನ್ನ ಪಡಿತಾ ಇದ್ದಾರೆ. ಮತ್ತ ಈಗ ಇವರನ್ನ ಮಾತಾಡಿಸಿ ಅವರ ಅನುಭವವನ್ನ ನಮ್ಮ ರೈತರೊಂದಿಗೆ ಹಂಚಿಕೊಳ್ಳೋಣ ಅಂತ. ಮೈಬೂಬ್ ಬಡೇಗಾರ್ ಅವರೇ, ತಮಗೆ ಆತ್ಮೀಯದ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಮೈಬೂಬ್ ಅವರೇ, ತಾವು ಎಷ್ಟು ವರ್ಷದಿಂದ ಕೃಷಿಯನ್ನ ಮಾಡ್ತಾ ಇದ್ದೀರಿ? ನಾ ಏನಿಲ್ಲ ಅಂದ್ರೆ ಈಗ ಒಂದು 8-10 ವರ್ಷ ಮ್ಯಾಗೈತ್ರಿ ಮಾಡ. ಇದು ಉಮಾಪತಿ ಇದು ವೈದ್ಯಕೀಯದಿಂದ ಇದು 2-3 ವರ್ಷ ಆಯ್ತ್ರಿ. ವೈದ್ಯ ಉಪಯೋಗ ಮಾಡ್ಲಾತೀವಿ, ಎಲ್ಲಾ ಬೆಳಿ ಚಲೋ ಬಂದಾವ್ರಿ. ಮುಂಚೆ ನೀವು ರಾಸಾಯನಿಕ ಬಳಸ್ತಾ ಇದ್ರಿ? ಹಾ, ಗೊಬ್ಬರ ಇದು ಬಿತ್ತಿದೇವ್ರಿ. ಇವ್ರೇನ್ ಔಷಧ ಕೊಡನ ವೈದ್ಯ ಹಚ್ಚಕಿಸಿಂದ ಬಿತ್ತಲಾತೀವಿ, ಚಲೋ ಬರ್ಲಾತಾವ್ರಿ ಬೆಳಿ. ಅಂದ್ರೆ ನೀವು ರಾಸಾಯನಿಕ ಬಳಸ್ತಾ ಇದ್ರಿ ಅಂತ ಹೇಳ್ತಾ ಇದ್ರಲ್ರಿ, ಆ ರಾಸಾಯನಿಕ ಈ ಹೋಮಿಯೋ ಔಷಧಿಗಳ ಬಹಳ ವ್ಯತ್ಯಾಸ ಕಾಣಬಹುದಲ್ರಿ? ಬಹಳ ವ್ಯತ್ಯಾಸ ಐತ್ರಿ. ಅದಕ್ಕ ಇದ ಬೆಳಿ ಪರಕ್ ಬರ್ತಾವ್ರಿ. ಅದು ಬೆಳಿ ಅಟ್ ಇದು ಅನ್ಸಂಗಿಲ್ಲ, ಇದು ಚಲೋ ಬರ್ತದ, ಅದ್ರ ರೈತರಿಗೆ ಉಳಿತಾಯನೂ ಆತದ, ಇದ್ರೊಳಗೆ ಎಲ್ಲಾ ಚಲೋ ಐತ್ರಿ. ನಾವು 2-3 ವರ್ಷ ಆಯ್ತು ವೈದ್ಯ ಇದು ಮಾಡತೇವಲ್ರಿ, ಎಲ್ಲಾ ಚಲೋ ಬಂದಾದ್ರಿ. ಅಂದ್ರೆ ತಾವೇನ್ ಹೇಳ್ತಾ ಇದೀರ ಅಂದ್ರೆ ಖರ್ಚು ಕಡಿಮೆ ಆಕತಿ, ಆದಾಯನೂ ಬರ್ತದೆ ಹೇಳ್ತಾ ಇದೀರಿ. ಈ ಹೋಮಿಯೋ ಕೃಷಿ ಅಷ್ಟು ಚಲೋ ಐತೆ ಅಂತ? ಚಲೋ ಐತ್ರಿ. ಈಗ ಸಾವಯವನ ತಾವು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ. ಈ ಸಾವಯವ ಮಾಡ್ಬೇಕಂದ್ರ ದನ ಕರುಗಳ ಅವಶ್ಯಕತೆ ಇರ್ತೈತಿ. ಈ ದನ ಕರುಗಳು ತಮ್ಮಲ್ಲಿ ಅದಾವನ್ರಿ? ಹಾ, ಅದಾವ್ರಿ. ಎಷ್ಟದಾವ್ರಿ? ಒಂದೆರಡು ಎತ್ತ, ಒಂದೆರಡು ಎಮ್ಮಿ ಅದಾವ್ರಿ. ಒಂದ್ ಆಡ್ ಐತ್ರಿ. ಒಂದ್ ಆಡ್ ಐತಿ. ಅದ್ರ ಹಾಲಿನ ಉತ್ಪನ್ನವನ್ನು ತಾವು ಪಡಿತಾ ಇದ್ದೀರಿ. ತಾವು ಈಗ ಸಾವಯವ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ. ಈ ಸಾವಯವದಲ್ಲಿ ಅಂದ್ರೆ ಈಗ ಹೊಲದಲ್ಲಿರುವಂತ ಸಾವಯವನ್ನ ಅಂದ್ರ ಈಗ ಜೋಳದ ದಂಟನ್ನ, ಮೆಕ್ಕೆಜೋಳದ ದಂಟಗಳ ಇರ್ತಾವಲ್ರಿ, ಅದಕ್ಕೆ ಹಾಕ್ತೀವಲ್ರಿ ದನಗಳಿಗೆ. ದನಗಳಿಗೆ ಹಾಕ್ತಿರಿ, ಅದರಿಂದ ಬಂದಂತ ಸಗಣಿನ ತಾವು ಹೊಲಕ್ಕೆ ಹಾಕ್ತೀವಿ. ಹೊಲಕ್ಕೆ ಹಾಕ್ತೀವಿ. ತಾವು ಹೋಮಿಯೋ ಕೃಷಿಯನ್ನ ಯಾವ ಬೆಳೆಯಿಂದ ಪ್ರಾರಂಭ ಮಾಡಿದ್ರಿ? ನಾವು ಮೆಕ್ಕೆಜೋಳಕ್ಕೆ ಫಸ್ಟ್ ಸೇಲ್ ಮಾಡಿದ್ರಿ. ಮೆಕ್ಕೆಜೋಳದಿಂದ? ಮೆಕ್ಕೆಜೋಳದ ಯಾವ ರೀತಿಯಾದ ಈ ಔಷಧಿಗಳನ್ನು ಬಳಸ್ಕೊಂಡ್ರಿ ತಾವು? ಅದೇ ವೈದ್ಯಕೀಯದಿಂದ ಹಚ್ಚಿ ಬಿತ್ತದೇವ್ರಿ. ಬೀಜೋಪಚಾರದಿಂದ? ಅಲ್ಲಿಂದ ಚಾಲು. ಬೀಜೋಪಚಾರ ಯಾವ ರೀತಿ ಮಾಡಿದ್ರಿ? ಅದು ನೆಳಕೂತ್ಕೇಶಿಂದ ಬುಟ್ಟೆಗೆ ಹಾಕಿ ಎಲ್ಲ ಹಚ್ಚದೇವ್ರಿ. ಅದಕ್ಕೆ ಹಚ್ಚಕೇಶಿಂದ ಒಂದ್ ಸ್ವಲ್ಪ ಗಾಳಿಗೆ ಹಾಕಿ ಗಿರೀಶ್ ಅವರು ಕೊಟ್ಟಂತ ಔಷಧಿಯನ್ನ ತಾವು ಮೊದಲ ಬೀಜಕ್ಕೆ ಲೇಪನ ಮಾಡಿ ಅದನ್ನ ನೆರಳಿನಲ್ಲಿ ಒಂದ್ ಅರ್ಧ ತಾಸು ಒಣಗಿಸಿದ್ರಿ. ಆಮೇಲೆ ತಾವು ಬಿತ್ತನೆಯನ್ನು ಮಾಡಿದ್ರಿ. ಈಗ ಮೆಕ್ಕೆಜೋಳದಲ್ಲಿ ಪಾಲ್ ಸೈನಿಕ ಹುಳುವಿನ ಕಾಟ ಮತ್ತೆ ಲದ್ದಿ ಹುಳುವಿನ ಕಾಟ ಅಂತ ಬರ್ತೈತಿ, ಅದಕ್ಕೆ ರಾಸಾಯನಿಕ ಸಿಂಪಡಣೆ ಮಾಡಿದ್ರೆ ನಾವು ಹೋಮಿಯೋಪತಿ ಔಷಧಿಗಳನ್ನ ಸಿಂಪಡಣೆ ಮಾಡಿದ್ರಿ? ಹೋಮಿಯೋಪತಿನೇ ಮಾಡಿವ್ರಿ. ಹೋಮಿಯೋಪತಿನ ಮಾಡಿದ್ರಿ. ಅದರ ರಾಸಾಯನಿಕಕ್ಕ ಈ ಹೋಮಿಯೋಪತಿ ಔಷಧಿಗಳಿಗೆ ಸಿಂಪಡಣೆಗೆ ವ್ಯತ್ಯಾಸ ಕಾಣಬಹುದಲ್ರಿ ತಾವು? ವ್ಯತ್ಯಾಸ ಐತಲ್. ಯಾವ ರೀತಿ ಅಂತ ತಾವು ಹೇಳ್ತೀರಿ? ಅದಕ್ಕಿಂತ ಚಲೋ ಬರ್ತದ್ರಿ ಅದು. ಅದು ಔಷಧ ಹೊಡೆಯನ ಅದಕ್ಕೆ ಅದು ಹಳಿ ಮಳಿ ಹೊಡಿಬೇಕಾಗ್ತದ್ರಿ, ಇದಕ್ಕೆ ಏನು ಇಲ್ಲ. ಈ ರಾಸಾಯನಿಕ ಔಷಧಿಗಳನ್ನ ಸಿಂಪಡಣೆ ಮಾಡೋದ್ರಿಂದ ಮತ್ತ ಮತ್ತೆ ಹೊಡಿಬೇಕು ಅನ್ಸತಿ. ಈ ಹೋಮಿಯೋ ಔಷಧಿ ಸಿಂಪಡಣೆ ಮಾಡಿದ್ರೆ ಒಂದಿಲ್ಲ ಎರಡು ಸಲ ಕಡಿಯಕ್ ಆಗ್ಬಿಡ್ತಾವ ಬೆಳಿ. ಮೆಕ್ಕೆಜೋಳದ ಯಾವ ರೀತಿ ತಾವು ಇಳುವರಿಯನ್ನು ಪಡೆದ್ರಿ? ಅದು ಎಕರೆಕ 30 ಕ್ವಿಂಟಲ್ ತನ ಬಂದದ್ರಿ. ಎಕರೆಕ 30 ಕ್ವಿಂಟಲ್ ಬಂತು ಅಂದ್ರೆ ಈಗ ರಾಸಾಯನಿಕ ಬೆಳೆದಂತ ಕಾಳುಗಳಿಗೆ ನೀವು ಬೆಳೆದಂತ ಮೆಕ್ಕೆಜೋಳ ಕಾಳುಗಳಲ್ಲಿ ಏನಾದ್ರು ವ್ಯತ್ಯಾಸ ಕಾಣಬಹುದಲ್ರಿ? ವ್ಯತ್ಯಾಸ ಐತಲ್ರಿ. ಇದು ಏನು ಹೋಮಿಯೋಪತಿದ ಹಚ್ಚೇವಲ್ರಿ, ಕಾಳು ದಪ್ಪ ಬರ್ತದ, ಒಂದ್ ಸ್ವಲ್ಪ ಅಡ್ಡಾಗ್ಲು ಬರ್ತದ್ರಿ, ಅದಕ್ಕದಕ್ಕೆ ಬೆಳಿ ಪರಕ ಆತದ್ರಿ, ಆ ಕಾಳು ಪರಕ ಆತದ್ರಿ, ಇಳುವರಿ ವಜ್ಜಿನೂ ಹೆಚ್ಚು ಬರ್ತದ್ರಿ. ಇದು ಮತ್ತೆ ತೂಕದಲ್ಲಿ ಮತ್ತೆ ಇಳುವರಿ ಕಾಳುಗಳಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡಿತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಈಗ ಮೆಕ್ಕೆಜೋಳ ಈಗ 30 ಕ್ವಿಂಟಲ್ ಇಳುವರಿ ಪಡೆದಿದ್ದೀನಿ ಅಂತ ಹೇಳಿದ್ರಿ, ಅದರ ಮಾರಾಟನೂ ಮಾಡಿದಿರಿ. ಈಗ ನಿಮ್ಮ ರೈತರ ಅಂದ್ರೆ ನಿಮ್ಮ ಹೊಲದಲ್ಲಿ ಪಕ್ಕದಲ್ಲಿರುವಂತಹ ರೈತರು ಈಗ ನಿಮಗೆ ಕೇಳಿರ್ಬೇಕಲ್ಲ ಯಾವ ರೀತಿ ಈ ತರ ಮಾಡಿದ್ರಿ ಅಂತೇಳಿ. ಹಾ, ಕೇಳ್ಯಾರ ಇದು ಎಲ್ಲಿ ತಂದ್ರಿ ಔಷಧಿ ಹಂಗ ಅದಕ್ಕಿಂತ ಮೊದಲ 3-4 ಮಂದಿ ಒಯ್ದಾರ್ರಿ ನಮ್ ನೋಡಿ, ಅವರು ಸ್ವಲ್ಪ ಚಲೋ ಆಗ್ಯದ ಕೇಳ್ಯಾರಿ. ಅವ್ರಿಗೆ ಇಳುವರಿನೂ ಚಲೋ ಬಂದ? ನನಗೆ ನಿನ್ನೆ ತಗೊಂಡ್ ಬಾರಪ್ಪ ಅದಕ್ಕಿಂತ ಕೊಟ್ಟದ್ರು, ನಾ ಹೋಗಿ ತಗೊಂಡ್ ಹೋಗಿ ಕೊಟ್ಟಿವ್ರಿ ಅವ್ರಿಗೆ. ಅಂದ್ರೆ ಈಗ ಮೆಕ್ಕೆಜೋಳ ಜೊತೆ ತೊಗರಿನೂ ಬೆಳೆದೇನೆ ಅಂತ ಹೇಳಿದ್ರಿ, ತೊಗರಿ ಯಾವ ರೀತಿ ಬೆಳೆದ್ರಿ? ತೊಗರಿ ಚಲೋ ಆಗ್ಯದ್ರಿ, ತೊಗರಿನು 15 ಕ್ವಿಂಟಲ್ ತನ ಬಂದದ್ರಿ ಒಂದ್ ಎಕರೆ. ರಾಶಿನ ಮಾಡಿರಿ ಈಗ? ಹಾ, ರಾಶಿ ಹೋದ ವರ್ಷ ಮಾಡಿ. ಹೋದ ವರ್ಷದ ಈ ವರ್ಷ ಚೆನ್ನಾಗಿ ಮಾಡಿಲ್ಲ ರಾಶಿ, ಈಗ ಹಚ್ಚೇವ್ರಿ ಮಾಡಿಲ್ಲ ರಾಶಿ. ಈಗ ತೊಗರಿಯನ್ನು ಯಾವ ರೀತಿ ತಾವು ಬೀಜೋಪಚಾರ ಮಾಡಿದ್ರಿ ಮತ್ತು ಸಾಲಿನಿಂದ ಸಾಲಿಗೆ ಎಷ್ಟು ಅಂತರವನ್ನು ಇಟ್ಟ್ರಿ ತಾವು? ಸಾಲಿನ ಸರ್ 4 ಫೂಟ್ರಿ. 4 ಫೂಟ್ ನಾಲ್ಕು ಫುಟ್ ಹಚ್ಚಿ ಅದಕ್ಕೆ ಕುತ್ಕೇಶಿಂದ ನೆಳಕ್ಕೆ ಕೂತ್ ಹಚ್ಚಿದ್ರಿ, ಒಣಗಿಸ್ಕೇಶಿಂದ ಬಿತ್ತದ್ರಿ ಟ್ರಾಕ್ಟರ್ಲೆ. ಅಲ್ಲಿಂದ ಹಿಂದ ಬೆಳಿ ಬಂದಿದ ಮ್ಯಾಗ ಔಷಧ ಹೊಡ್ಕೋತ ಹೋಗುದ್ರಿ, ಆದ ಇದು ಹೋಮಿಯೋಪತಿನ ಹೊಡ್ಕೋತ ಹೋಗಿ ನೀವು ಔಷಧಗಳನ್ನ ಬಳಸಿರಿ. ಆದ್ರೆ ಇದು ನೀವು ಕುಡಿಯೋದು ಚೂಟಿದ್ರಿ ತೊಗರಿಯಲ್ಲಿ? ಕುಡಿ ಏನ್ ಚೂಟಿಲ್ರಿ ನಾವು, ಹೊಲ ಬಾಳ ಇರ್ತದ್ರಿ, 10 ಎಕರೆ 15 ಎಕರೆ ಹಿಂಗ ಹಾಕ್ತೇವ್ರಿ, ನಾವು ಕುಡಿ ಚುಟ್ಟದೇನ ಆಗಿಲ್ಲ. ಕುಡಿ ಚುಟ್ಟದೇನ ಆಗಿಲ್ಲ. ಆದ್ರೆ ಈ ರಾಸಾಯನಿಕ ಬೆಳೆದಂತ ಬೆಳೆಗಳಿಗೆ ಮತ್ತೆ ಈ ಹೋಮಿಯೋಲಿ ಬೆಳೆದಂತ ನಿಮ್ಮ ತೊಗರಿಗೆ ವ್ಯತ್ಯಾಸ ಕಾಣಬಹುದು? ವ್ಯತ್ಯಾಸ ಐತ್ರಿ, ಅದಕ್ಕ ಅದನ್ನು ಹಾಕಿ ನೋಡೇವ್ರಿ, ಅದನ್ನು ಹಾಕಿ ನೋಡೇವು. ಇದು 10 ಕ್ವಿಂಟಲ್ ತನ ಬಂದದ್ರಿ ಅದು, ಇದು 15 ಕ್ವಿಂಟಲ್ ತನ ಹೋಗ್ಯಾದ್ರಿ ಒಂದ್ ಎಕರೆಕ. ಹಾ, ನೀವು ಒಂದೇ ಹೊಲದಲ್ಲಿ ರಾಸಾಯನಿಕ ಸ್ವಲ್ಪ ಮಾಡ್ರಿ, ಹೋಮಿಯೋಪತಿಯಲ್ಲಿ ಸ್ವಲ್ಪ ಮಾಡ್ರಿ, ಅದರಲ್ಲಿ ಕಾಳುಗಳಲ್ಲಿ ವ್ಯತ್ಯಾಸ ಕಾಣಬಹುದಲ್ಲ? ಆಗ್ತದ್ರಿ. ಅದ್ರ ಯಾವ ರೀತಿ ಅಂತ ಹೇಳ್ತೀರಿ? ಇದು ಚಲೋ ಆತದ್ರಿ, ಹೋಮಿಯೋಪತಿ ಏನ್ ಹಚ್ತೇವೋ ಅದು ಖಂಡ ಆತದ್ರಿ, ಒಂದ್ ಸ್ವಲ್ಪ ಕಂದಗಳ ಬರ್ತದೆ. ಹಾ, ಕಂದಗಳ ಬರ್ತದ, ಇದ್ರಾಗ ಬರಂಗಿಲ್ಲ ಈ ಹೋಮಿಯೋಪತಿ ಒಳಗೆ ಬರಂಗಿಲ್ಲ. ಅಂದ್ರೆ ಕಾಳುಗಳ ತಪ್ಪು ಇರ್ತದೆ, ದಪ್ಪನು ಇರ್ತದ, ಅಗದಿ ಚೊಕ್ಕ ಬರ್ತದ. ಕಲರ್ ಅಲ್ಲಿ ವ್ಯತ್ಯಾಸ ಏನಾದ್ರೂ ಕಾಣ್ತದೆ? ಬರ್ತದ್ರಿ, ಕಲರ್ನು ಪರಕ ಆತದ, ಮತ್ ಕಾಳ ಎಕ್ದಮ್ ಬಹಳ ಚಲೋ ಬರ್ತಾವ್ರಿ. ಅಂದ್ರೆ ಇದು ಹೋದ ವರ್ಷದ ನೀವು ಹೇಳ್ತಾ ಇದ್ದೀರಿ, ಅದರಲ್ಲಿ ಈಗ ನೀವು ಮಾರುಕಟ್ಟೆಗೆ ಮಾರಕ್ ಹೋದ್ರಿ, ಎರಡು ಸಪರೇಟ್ ಸಪರೇಟ್ ಹೋದ್ರೆ ಎರಡು ಮಿಕ್ಸ್ ಮಾಡಿ ಸಪರೇಟ್ ಹೋದ್ರಿ, ಅದ್ರ ಬೆಲೆಗಳಲ್ಲಿ ವ್ಯತ್ಯಾಸ ಕಾಣಬಹುದು? ಆಗ್ಯಾದಲ್ರಿ, ಅದಕ್ಕ ಅದಕ್ಕ 80 ವರ್ಷ ಫರಕ್ ಆಗ್ಯದ. ಈ ರಾಸಾಯನಿಕ ಬೆಳೆದಿರಕ್ಕ ಮತ್ತು ಹೋಮಿಯೋದಲ್ಲಿ ಬೆಳೆದಿರಕ್ಕ 100-200 ರೂಪಾಯಿ ವ್ಯತ್ಯಾಸ ಐತಿ ಅಂತ ಹೇಳ್ತಾ ಇದ್ರಿ. ಆಗ್ಯಾದ ಆಗ್ಯಾದ. ಜ್ವಾಳಕ್ಕೂ ಹಚ್ಚೇವ್ರಿ, ಜ್ವಾಳ ಭಾರಿ ಚಲೋ ಬಂದವ್ರಿ ಹೋದ ವರ್ಷದಿಂದ. ಈ ವರ್ಷ ಇನ್ನ ಹಚ್ಚೇವ್ರಿ, ಇನ್ನ ಬೆಳೆದಿದೆ ಜ್ವಾಳ. ಹೋದ ವರ್ಷದ ಜ್ವಾಳಕ್ಕೂ ಔಷಧಗಳನ್ನು ಬಳಸಿರಿ, ಮಾಡಿ ಅದರಲ್ಲಿ ಇಳುವರಿ ಚೆನ್ನಾಗೈತಿ, ಚಲೋ ಆಗ್ಯದ್ರಿ. 2 ಎಕರೆಕ 54 ಕಟ್ಟ ಬಂದದ್ರಿ. 2 ಎಕರೆಕ 54 ಕಟ್ಟರಿ. ಮತ್ತ ಅದು ಎಲೆಗಳಲ್ಲಿ ಮತ್ತು ತೆನೆಗಳಲ್ಲಿ ಏನಾದ್ರೂ ವ್ಯತ್ಯಾಸ ಕಾಣಬಹುದು? ವ್ಯತ್ಯಾಸ ದಪ್ಪ ಬರ್ತಾವ್ರಿ, ಚಲೋ ಬರ್ತಾವ ತೆನಿ, ಅಗದಿ ಮಸ್ತ್ ಬಂದದ್ರಿ. ಅಂದ್ರೆ ಕಾಳಲ್ಲಿ ದಪ್ಪ ವ್ಯತ್ಯಾಸ ಕಾಣಬಹುದಲ್ಲ? ಐತ್ರಿ, ಒಂದ್ ನಂಬರ್ ಬಂದವ್. ಅದೇ ರೀತಿ ನೀವು ಈರುಳ್ಳಿಯನ್ನು ಬೆಳೆದ ಅಂತ ಹೇಳಿದ್ರಿ, ಈ ಈರುಳ್ಳಿಯಲ್ಲಿ ಯಾವ ರೀತಿ ತಾವು ಬೀಜೋಪಚಾರ ಮಾಡಿದ್ರಿ? ಅದಕ್ಕೂ ಅದೇ ಸೇಮ್ ಹಚ್ಚಿದ್ರಿ. ಅದು ಏನ್ ಹಚ್ತೇವ್ ಜ್ವಾಳಕ್ಕ ಗೋಧಿಗೆ ಹೆಂಗ ಹಚ್ತೇವ್ ಅದಕ್ಕೂ ಹಂಗೆ ಹಚ್ಚಿಕೆಸಿಂದ ಟ್ರಾಕ್ಟರ್ಲೆ ಬಿತ್ ಬಿಡುದ್ರು. ಅದ್ರ ಜೊತೆ ಮೆಣಸಿನಕಾಯಿನೂ ಬೆಳೆದಿರ್ತಾವ? ಮೆಣಸಿನಕಾಯಿ ಒಳಗೆ ಅಂದ್ರೆ ಈ ಮೆಣಸಿನಕಾಯಿಯಲ್ಲಿ ಈಗ ಮಂಜ ಈಗ ಬಿಡ್ತೈತಲ್ರಿ ಇಬ್ಬನಿ, ಅದು ಅದಕ್ಕ ಹೂ ಕತ್ತರಿಸ್ತಿರ್ತಾವ. ಈ ಹೋಮಿಯೋಪತಿ ಔಷಧಗಳನ್ನ ಬಳಸಿದ್ರ ಆದ್ರೆ ನೀವು ಅದಕ್ಕ ಅದಕ್ಕೆ ಕಡಿಮೆ ಆತದ್ರಿ? ಕಡಿಮೆ ಆಯ್ತು, ಕಡಿಮೆ ಆಯ್ತು. ಈಗ ಈರುಳ್ಳಿಯಲ್ಲಿ ಈಗ ಚಲೋ ಬಂದದ್ರಿ? ಚಲೋ ಬಂದ. ಈಗ ಗಡ್ಡೆಗಳ ಸೈಜ್ ಯಾವ ರೀತಿ ಐತ್ರಿ ಅದು? ಅಂದ್ರೆ ಈಗ ಕೆಲವೊಂದಿಷ್ಟು ಜನರು ಏನಾಗೈತ್ರಿ, ಈಗ ಮಳೆ ಜಾಸ್ತಿ ಆಗಿರತೈತಿ, ಒಮ್ಮೆ ಇದಾಗಿಬಿಡನ್ನ ಗಡ್ಡೆಗಳು ಕೆಡದಿರ್ತಾವ, ಆ ರೀತಿ ಏನಾದ್ರೂ ನಿಮ್ಮ ಹೊಲದಲ್ಲಿ ಏನಾದ್ರೂ ತೊಂದರೆ ಆಯ್ತಾ? ಇಲ್ಲ, ಕೆಟ್ಟಿಲ್ಲ, ನಮ್ ಚಲೋ ಆಗ್ಯದ. ಚಲೋ ಆಗೈತಿ. ಮತ್ಯಾವ ಬೆಳೆಗಳನ್ನ ಬೆಳಿತೀರಿ? ಕಡ್ಲಿ ಮತ್ತು ಸೂರ್ಯಕಾಂತಿ ಬೆಳೆದಿವ್ರಿ. ಸೂರ್ಯಕಾಂತಿನ ಬೆಳೆದಿರಿ, ಅದನ್ನು ಬೀಜೋಪಚಾರ ಈ ಹೋಮಿಯೋದಲ್ಲೇ ಮಾಡಿರಿ. ನೀವೆಲ್ಲ ಈ ಹೋಮಿಯೋ ಔಷಧದಲ್ಲೇ ಬೆಳೆಗಳನ್ನು ಬೆಳಿತಾ ಇದ್ರಿ? ಮತ್ತೆ 2-3 ವರ್ಷ ಆಯ್ತು ಇದೇ ಇದು ಮಾಡತ್ತೇವ್ ನಾವು. ತಾವು ಈ ಸೂರ್ಯಕಾಂತಿಯನ್ನ ಬೆಳೆದಿನಿ ಅಂತ ಹೇಳಿದ್ರಿ, ಇದನ್ನ ಯಾವ ರೀತಿ ಬೆಳೆಯನ್ನ ತಾವು ಬೆಳೆದ್ರಿ? ಅದನ್ನು ಚಲೋ ಬೆಳೆದ್ರಿ ಬಹಾದರ್ಸ್, ಅವಾಗ ಗೊಬ್ಬರ ಹಾಕಿ ಮೊದಲು ಬೆಳೆದಕ್ಕಿಂತ ಅದಕ್ಕಿಂತ ಒಂದ 2-3 ಕ್ವಿಂಟಲ್ ಹೆಚ್ಚಿಗೆ ಬೆಳೆದೇವ್ರಿ. ಒಂದ್ ಎಕರೆಕ ಇಳುವರಿ ಚೆನ್ನಾಗಿ ಬರ್ತದೆ, ಚಲೋ ಬಂದ. ಅಂದ್ರೆ ಹೂಗಳಲ್ಲಿ ತೆನೆಗಳಲ್ಲಿ ಏನಾದ್ರು ವ್ಯತ್ಯಾಸ ಕಾಣಬಹುದ್ರಿ? ಅದಕ್ಕ ವ್ಯತ್ಯಾಸ ಆಗ್ಯಾದ್ರಿ, ಮಗ್ಗಲ ಹಾಕಿ ಗೊಬ್ಬರ ಹಾಕಿದವರು ಅದಾರ ಅಲ್ಲಿ, ನಾವು ಹಾಕಲಾದ ಬಿತ್ತಿದೇವ್ರಿ. ಅಂದ್ರೆ ರೈತರು ಕೇಳ್ತಿರ್ಬೇಕಲ್ರಿ, ನೀವ್ ಏನ್ ಹಾಕಿ ಬೆಳೆದಿರಿ ಯಾವ ತರ? ಅದ್ ಕೇಳ್ತಾರಲ್ರಿ, ಕೇಳಕಿಸಿಂದ ನಮ್ಮ ಮಗ್ಗಲ್ ಅವ್ರು ಬೇಡ್ತಾರೆ ಔಷಧ, ಅದು ಬೇಡ ಒಯ್ದು ಕೊಟ್ಟೇವ್ರಿ. ಈಗ ಸೂರ್ಯಕಾಂತಿಗೆ ಕೋರಿ ಹುಳುಗಳ ಕಾಟ ಬರತ್ತರಿ? ಈ ಸಲ ಬಂದಿಲ್ಲ. ಎಲೆಗಳ ತಿನ್ನೋದು ಮಾಡ್ತಿರಲ್ರಿ, ಅದಕ್ಕೆ ಏನಾದ್ರೂ ಸ್ಪ್ರೇ ಏನ್ ಮಾಡಿದ್ರಿ? ಏನು ಮಾಡಿಲ್ಲ. ಏನು ಮಾಡಿಲ್ಲ, ಇದನ್ನ ನೀವು ಬೀಜೋಪಚಾರ ಮಾಡಿಬಿತ್ತಿಂದ ಡೈರೆಕ್ಟ್ ಬೆಳೆನೆ ತಕ್ಕೊಂಡಿರಿ? ಯಾವ ರೀತಿ ಅಂತ ಕೆಮಿಕಲ್ ಗಳನ್ನಾಗಲಿ ಅಥವಾ ಹೋಮಿಯೋ ಔಷಧಗಳನ್ನು ಮಾಡಿಲ್ರಿ? ಇಳುವರಿ ಚೆನ್ನಾಗಿ ಬಂದಿದೆ. ಅದೇ ರೀತಿ ಕಡಲೆ ಮತ್ತು ಗೋಧಿಯನ್ನು ಬಿತ್ತೀನಿ ಅಂತ ಹೇಳ್ತಾ ಇದ್ರಿ, ಇವುದರಲ್ಲಿ ಯಾವ ರೀತಿ ಮಾಡ್ತಾ ಇದ್ರಿ? ಅದೇ ಸೇಮ್ ಹಚ್ಚಿದ್ರಿ, ಅದು ಏನ್ ಹಚ್ತೇವ ಅದನ್ನು ಚಲೋ ಬಂದದ್ರಿ, ಅದನ್ನು ಏಕ್ ಲಂಬರ್ ಅಗದಿ ಮಸ್ತ್ ಬಂದ್ರಿ. ಅದಕ್ಕ ಅದಕ್ಕ ಮಗ್ಗಲ ಹೊಲದವರು ಗೊಬ್ಬರ ಹಾಕಿ ಬಿತ್ತಿರ್ತಾರೆ ಅವ್ರು, ಒಬ್ಬರು ಕೇಳಂಗಿಲ್ರಿ, ಏ ಇಲ್ಲ ನಾವು ಗೊಬ್ಬರ ಹಾಕಿ ಬಿತ್ತೇವ ನಮ್ ಚಲೋ ಬರ್ತಾ ಇರ್ತಾರೆ ಅವ್ರು, ಬೆಳೆದಾಗ ನಮ್ ಕೇಳ್ತಾರೆ ಅವ್ರು, ಇದು ನಿಮ್ದು ಹೆಚ್ಚಿಗೆ ಬೆಳೆತಲ್ಲ, ಎಕರೆಕ್ ಇಟ್ಟು ನಿಮ್ದು ಬೆಳೆದ ನಮ್ದು ಕಡಿಮೆ ಬೆಳಿತು ಅಂದ್ರೆ ಇಳುವರಿ ಬಂದ ಇಳುವರಿ. ಹಾ, ಅವಾಗ ಕ್ವಿಂಟಲ್ಗಳ ವ್ಯತ್ಯಾಸ ಕೇಳ್ತಾರೆ, ಅವಾಗ ಕೇಳ್ತಾರೆ. ಹಾ, ನೀವ್ ಏನ್ ಗೊಬ್ಬರ ಹಾಕಿರಿ ನಾವು ಅವಾಗ ಹೇಳ್ತೇವ್ರ ಅವ್ರಿಗೆ, ಹೋಮಿಯೋಪತಿ ನಾವು ಇದು ಮೆಡಿಸಿನ್ ಹಚ್ಚಿಸಿಂದ ಇದು ಮಾಡೇವು, ನಮ್ದು ಹಿಂಗಾಗ್ಯದ ತಿಳನ್ ಅವಾಗ ಅವರು ಇದು ಮಾಡ್ತಾರೆ. ಈಗ ಕಡ್ಲಿನೂ ಬಿತ್ತಿರಿ, ಈ ಕಡ್ಲಿನ ಕುಡಿ ಚುಟದ ವ್ಯವಸ್ಥೆನ ಅವ್ರು ಮಾಡಿರಿ? ಹಾ, ಕುಡಿ ಚುಡ್ತೇವ್ರಿ. ಅದ್ ಕುಡಿ ಯಾಕೆ ಚುಟದ್ರ ಅಂತ ಏನಾದ್ರು ನಮ್ಮ ರೈತರು ಹೇಳ್ತೀರಿ? ಅದು ನಾಡ್ತದ್ರಿ, ಹೆಚ್ಚ ಗಿಡ ಹೊಡಿತದ. ಅಂದ್ರೆ ತುದಿ ಚುಟೋದ್ರಿಂದ ಮಗ್ಲ ಪೂರಾ ಮಗ್ಲು ಹೊಡೆದು ಸಾಲ್ ಸಾಲ್ ಕೂಡ್ಕೋತಾವ್ರಿ, ಅಗದಿ ಮಸ್ತ್ ತಳದಿಂದ ಬಂದ್ ಬಿಡ್ತದ್ರಿ. ಅದು ಕುಡಿ ಚುಟ್ಲಿಕ್ ಅಂದ್ರೆ ಮ್ಯಾಗ ಹಿಂಗ ಅಂತರ ಬರ್ತದ ಗಿಡ, ಅಂತರ ಬಂದ್ ಮ್ಯಾಗೆ ನಾಲ್ಕಾಯಿ ಹಾಕಿ ಕುತ್ ಬಿಡ್ತದ. ಅಂದ್ರೆ ಇದು ಕುಡಿ ಚುಟೋದ್ರಿಂದ ಮಗ್ಲ ಕವಲುಗಳು ಹೊಡೆದ್ರೆ ಅದಕ್ಕೆ ಹೂವ ಕಾಯಿ ಹೆಚ್ಚು ಬರ್ತದೆ, ಹೆಚ್ಚಾಗ್ತದ್ರಿ. ಅದಕ್ಕೆ ಎಕ್ದಮ್ ತಳದಿಂದ ಬಂದ್ ಬಿಡ್ತದ್ರಿ. ಅದು ಈ ಕಡ್ಲಿ ಇಳುವರಿ ಏನೋ ತಕ್ಕೊಂದ್ರಿ ನೀವು? ತೆಗ್ದೇವ್ರು ಆದ ಹೋದ ವರ್ಷ ತೆಗ್ದು. ಈ ವರ್ಷ ಬಿತ್ತೇವ್ರ ಮತ್ತ ಈ ವರ್ಷ ಮತ್ತ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿ. ಹಾ ಮಾಡೇವ್ರಿ. ಇಳುವರಿಯಲ್ಲಿ ವ್ಯತ್ಯಾಸ ಆಗಿರ್ಬೇಕಲ್ಲ ರಾಸಾಯನಿಕ ಬೆಳೆದವ್ರಿಗೆ ನಿಮಗ? ಹಾ ಹಾಗ್ರಿ. ಅಂದ್ರ ಈಗ ಮಾರುಕಟ್ಟೆಗೆ ಮಾರಾಟಕ್ಕೆ ಹೋದಿರ್ತೀರಿ, ಅವರು ರಾಸಾಯನಿಕದಲ್ಲಿ ಬೆಳೆದಂತ ಕಾಳುಗಳಿಗೆ ನೀವು ಬೆಳೆದಂತ ಈ ಕಾಳುಗಳಿಗೆ ಏನಾದ್ರು ಬೆಲೆಯಲ್ಲಿ ವ್ಯತ್ಯಾಸ ಆಗೈತಿ? ಆಗ್ತದ್ರಿ, ಶಂಬದ ಒಂದು ಫರ್ಕ್ ಆಗ್ತದ್ರಿ. ಫರ್ಕ್ ಆಗಿ ಆಗತ್ತೆ. ಇದು ಕಲರ್ ಎಕ್ದಮ್ ಏಕಲಂಬರ್ ಬರ್ತದ್ರಿ, ಅದು ಒಂದ್ ಸ್ವಲ್ಪ ಮಟ್ಟ ಬರ್ತದ, ಅದು ಕಮ್ಮಿ ಬರುತ್ತೆ. ಅದು ಕಲರ್ ನೋಡಿ ಇದಕ್ಕೆ ಶಂಬರದ ಒಂದು ಹೆಚ್ಚಿಗೆ ಬರ್ತದ್ರಿ, ಇಳುವರಿನೂ ಹೆಚ್ಚು ಬರ್ತದ, ಇಲ್ಲಿ ರೇಟ್ ನಾಗೂ ಹೆಚ್ಚು ಬರ್ತದ. ಮೈಬೂಬ್ ಅವರೇ, ಈಗ ಇಟ್ಟತಕ್ಕ ಹೋಮಿಯೋ ಔಷಧಿಗಳನ್ನು ಬಳಸಿ ಇಳುವರಿ ಚೆನ್ನಾಗಿ ತಕ್ಕೊಂದಿನಿ ಅಂತ ಹೇಳಿದ್ರಿ, ನಮ್ಮ ರೈತರು ಏನಾದ್ರು ಈ ಹೋಮಿಯೋ ಕೃಷಿಗೆ ಬರಬೇಕಂದ್ರ ಏನ್ ಹೇಳ್ತಿರಿ ತಾವು? ಎಲ್ಲಾರು ಚಲೋ ಐತ್ರಿ ಇದು, ನಾವಂದ್ರು ರೈತರು ಉಪಯೋಗ ಮಾಡೇವ, ಈಗ ನೀವು ಉಪಯೋಗ ಮಾಡ್ಕೋರಿ, ಚಲೋ ಐತಿ ಇದು, ಭೂಮಿ ಕೇಡಂಗಿಲ್ಲ, ಮತ್ತ ಯಾವ್ದು ಇದಕ್ಕ ಜಡ್ಡ ಪಡ್ಡ ನಾವು ಬೆಳೆಯೋದು ಮಾಡ್ತೇವ್ ಮನ್ಯಾಗ, ಅದು ಏನು ಬರಂಗಿಲ್ಲ, ಎಲ್ಲಾ ಚಲೋ ಐತ್ರಿ ಇದು, ನೀವು ಇದು ಉಪಯೋಗ ಮಾಡ್ಕೋರಿ. ತುಂಬಾ ಸಂತೋಷ ಮೈಬೂಬ್ ಬಡೇಗಾರ ಅವ್ರೆ. ಯಾರಾದ್ರೂ ರೈತರು ತಮ್ಮ ಜೊತೆ ಮಾತಾಡಬೇಕು, ತಮ್ಮ ಅನುಭವನ ಅವರು ಹಂಚ್ಕೋಬೇಕಂದ್ರ ತಮ್ಮ ನಂಬರ್ ಹೇಳ್ತೀರಿ? 8 7 4 6 8 8 5 9 7 2. ಆತ್ಮೀಯರೇ, ಮೈಬೂಬ್ ಬಡೇಗಾರ ಅವರು ಹೇಳಿದಂತ ನಂಬರ್ ಅನ್ನ ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬಹುದು. 8 7 4 6 8 8 5 9 7 2. ಈ ನಂಬರ್ ಕರೆ ಮಾಡಿ ಮೈಬೂಬ್ ಬಡೇಗಾರ ಅವರ ಕೃಷಿಯ ಅನುಭವಗಳನ್ನ ತಾವು ಕೂಡ ಹಂಚ್ಕೋಬಹುದು. ಮೈಬೂಬ್ ಬಡೇಗಾರ ಅವರೇ, ಇಲ್ಲಿ ತನಕ ಈ ಹೋಮಿಯೋ ಕೃಷಿ ಔಷಧ ಬಳಸಿ ತಾವು ಇಳುವರಿಯನ್ನ ಪಡೆದರ ಬಗ್ಗೆ ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದಕ್ಕ ನಮ್ಮ ಪರವಾಗಿ ಹಾಗೂ ನಮ್ಮ ಆಕಾಶವಾಣಿಯ ಪರವಾಗಿ ತಮಗೆ ತುಂಬಹೃದಯದ ಧನ್ಯವಾದಗಳು. ನಮಸ್ಕಾರ. ಈ ತನಕ ತೊಗರಿ, ಮೆಕ್ಕೆಜೋಳ, ಕಡಲೆ ಮತ್ತು ಸೂರ್ಯಕಾಂತಿ ಬೆಳೆಗಳಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತು ವಿಜಯಪುರ ತಾಲೂಕಿನ ಕತ್ನಳ್ಳಿ ಗ್ರಾಮದ ಯುವ ರೈತರಾದ ಮೆಹಬೂಬ್ ಬಡೇಗಾರ್ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇನ್ನು ಮುಂದೆ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಮಹತ್ವ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೌಂಡ್ ಅವರೊಂದಿಗಿನ ಆತ್ಮೀಯ ಮಾತುಕತೆಯನ್ನು ಆಲಿಸೋಣ. ಆತ್ಮೀಯರೇ, ನಮ್ಮ ಜೊತೆಗೆ ಗಿರೀಶ್ ಭದ್ರಗೌಂಡ್ ಅವರು ಕೂಡ ಅದರ. ಇವತ್ತಿನ ಕಾರ್ಯಕ್ರಮದೊಳಗೆ ಮೈಬೂಬ್ ಬಡೇಗಾರ್ ಅವರು ಯಾವ ರೀತಿ ಹೋಮಿಯೋ ಕೃಷಿ ಮಾಡೋದಕ್ಕೆ ಒಪ್ಪಿಕೊಂಡ್ರು ಮತ್ತು ಅವರು ಯಾವ ರೀತಿ ಪ್ರಯೋಗ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಅವರದೇ ಆದಂತ ಒಂದು ವಿಚಾರದ ಕುರಿತು ಅವರಿಂದ ಕೇಳೋಣಂತ. ಗಿರೀಶ್ ಭದ್ರಗೌಂಡ್ ಅವರೇ, ತಮಗೆ ಆತ್ಮೀಯ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಮೈಬೂಬ್ ಬಡೇಗಾರ್ ಅವರು ಸುಮಾರು ಒಂದು 2-3 ವರ್ಷದಿಂದ ಪರಿಚಯ ನಮಗೆ, ಈ ಹೋಮಿಯೋ ಮೆಡಿಸಿನ್ದೇ ಪರಿಚಯ ನಮಗೆ. ಅವರು ಹಿಂಗೆ ಪರಿಚಯ ಆಯ್ತು, ಪರಿಚಯ ಆಗಿಂದ ಸ್ವಲ್ಪ ಪ್ರಾಯೋಗಿಕವಾಗಿ ಸ್ವಲ್ಪ ಬಳಸಿ ನೋಡ್ರಿ ಅಂತ ಹೇಳಿದೇವ್ರಿ. ಸ್ವಲ್ಪ ಒಂದು ಎಕರೆದಾಗ ಮಾಡಿ ನೋಡ್ರಿ, ಇಲ್ಲ ನಾವೊಂದು ಅರ್ಧಾನೇ ಮಾಡ್ತೀವಿ ಅಂತೇಳಿ ಅವರು ಮಾಡಿದ್ರು. ಅದಕ್ಕೆ ವ್ಯತ್ಯಾಸ ನೋಡಿದ್ರು ಅವರು, ವ್ಯತ್ಯಾಸ ನೋಡಿದ್ರು ಅದರಲ್ಲಿ. ಮತ್ತೆ ಅದೇನೇ ಅದು ಬಳಸಿಂದ ವೀಕ್ಲಿ ವಾರಕ್ಕೆ ಒಂದೊಂದು ಸರ್ತಿ ವಾಟ್ಸಪ್ ಅಲ್ಲಿ ಫೋಟೋನು ಕಳಿಸ್ತಿದ್ರು ಅವರು, ಹಿಂಗಾಗ್ಯದ ಹಿಂಗಾಗ್ಯದ ಅಂತ ಹೇಳಿ. ಮತ್ತೆ ಏನೇ ಸಮಸ್ಯೆ ಇದ್ರು ಹೇಳ್ತಿದ್ರು. ಅಂದ್ರೆ ರೈತರ ಹೊಲಗಳೇ ಪ್ರಯೋಗಶಾಲೆ ಆಗ್ಯಾವ ಅಂತ ಹೇಳ್ತಾ ಇದ್ರಿ? ಹಾ, ಪ್ರಯೋಗಶಾಲೆ ಆಗ್ಯಾವ. ಮತ್ತೆ ಅವ್ರಿಗೂ ಎಜುಕೇಟ್ ಮಾಡ್ಬೇಕು. ಏನಾಗ್ಬಿಟ್ಟದ, ಕೆಮಿಕಲ್ಗೆ ಖರ್ಚು ಜಾಸ್ತಿ, ಆಮೇಲೆ ಈ ಕೆಮಿಕಲ್ ಬಳಸಿ ಭೂಮಿನೂ ಹಾಳು ಮಾಡ್ಕೊಳ್ಳೋದು. ಮುಂದಿನ ಪೀಳಿಗೆಗೆ ಒಳ್ಳೆ ಭೂಮಿ ಬಿಟ್ಟು ಹೋಗ್ಬೇಕಲ್ಲ ನಾವು. ಆಮೇಲೆ ಆ ಕೆಮಿಕಲ್ ಬಳಸೋದ್ರಿಂದ ರೈತರ ಆರೋಗ್ಯನೂ ಹಾಳಾಕೈತಿ, ಭೂಮಿ ಆರೋಗ್ಯನೂ ಹಾಳಾಕದ. ಇದು ದೃಷ್ಟಿಕೋನದಾಗ ಇಟ್ಕೊಂಡು ಅವರು ಇಂಟ್ರೆಸ್ಟ್ ತೊಗೊಂಡು ಮಾಡತ್ತಾರ, ಒಂದು ಒಳ್ಳೆ ಆಹಾರ ಬೆಳಿಲಕತ್ತಾರ, ಆಮೇಲೆ ಭೂಮಿನೂ ವಿಷಮುಕ್ತ ಮಾಡ್ತಾರ, ಆಮೇಲೆ ಆಹಾರನೂ ವಿಷಮುಕ್ತ ಬೆಳಿತಾರ. ಮತ್ತೆ ಅದರಿಂದ ಅವ್ರಿಗೆ ರಿಸಲ್ಟ್ ಬಂದದ. ಅಂದ್ರ ಅವರು ಏನ್ ಮಾಡ್ತಾ ಇದಾರೆ ಅಂದ್ರ, ಭೂಮಿಗೆ ವಿಷವನ್ನು ಉಣಿಸಲಾರ್ದ ವಿಷಮುಕ್ತವಾದಂತ ಒಂದು ಆಹಾರವನ್ನ ಪಡೆಯೋದು, ಗ್ರಾಹಕರಿಗೂ ವಿಷಮುಕ್ತ ಆಹಾರವನ್ನು ಒದಗಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಎಷ್ಟೊಂದ್ ತವಲಿ ಈಗ ಕೆಮಿಕಲ್ ಸ್ಪ್ರೇ ಮಾಡಿ ಅಲ್ಲಿ ಆಡ ದನಕರುಗಳು ತಿಂದು ಅವು ತಿಂದು ಅವು ಎಷ್ಟೊಂದು ಸಾವಿಗೀಡಾಗಿದ್ದಾವೆ. ಈಗ ನಮಗ ಪ್ರಕೃತಿನ ಸಂರಕ್ಷಣೆ ಮಾಡಬೇಕು, ಪ್ರಕೃತಿಯೊಂದಿಗೆ ನಾವು ಬೆಳಿಬೇಕು. ಅದಕ್ಕೆ ಆ ದೃಷ್ಟಿಕೋನ ಇಟ್ಕೊಂಡು ನಾವು ಈ ಹೋಮಿಯೋಪತಿ ಔಷಧನ ಅವ್ರಿಗೆ ಮೊದಲ ಪ್ರಾಯೋಗಿಕವಾಗಿ ಮಾಡಿ ನೋಡ್ಲಕ್ಕ ಅದೊಂದು ಪ್ರಯೋಗಶಾಲೆ ಮಾಡ್ದಂಗ ಆಗ್ಯದ. ಯಾಕಂದ್ರೆ ಅವ್ರು ಮಾಡಿ ನೋಡ್ತಾರೆ, ವ್ಯತ್ಯಾಸ ನೋಡ್ರಿ, ಅದು ಕೆಮಿಕಲ್ಕೂ ಇದಕ್ಕೂ ಎರಡಕ್ಕೂ ವ್ಯತ್ಯಾಸ ಸರಿ ಅನ್ನಿಸ್ತು ಅಂದ್ರೆ ಮುಂದುವರೆಸ್ರಿ, ಇಲ್ಲಾಂದ್ರೆ ಇಲ್ಲ ಬಿಡ್ರಿ, ಅಷ್ಟೇ. ಪ್ರಯೋಗ ಮಾಡ್ಲಕ್ಕೇನದು ಹೌದಿಲ್ಲ. ಅದಕ್ಕೆ ಆ ನಿಟ್ಟಿನಲ್ಲಿ ಅವ್ರಿಗೆ ಪ್ರಯೋಗ ಮಾಡಿದಾಗ ಅದರಲ್ಲಿ ಒಳ್ಳೆ ಫಲಿತಾಂಶ ಬಂದ ತಕ್ಷಣ ಅವರು ಹಂಗೆ ಪ್ರತಿ ವರ್ಷ 2-3 ವರ್ಷ ಆಯ್ತು ಅವ್ರು ಯೂಸ್ ಮಾಡಕತ್ತು. ಅದರಿಂದ ಅವರಿಗೆ ಅನುಕೂಲ ಆಗೈತಿ, ಮತ್ತ ತುಂಬಾ ಒಳ್ಳೆ ಇಳುವರಿನೂ ಪಡೆದಿದ್ದಾರೆ. ಮತ್ತ ಆಜುಬಾಜು ರೈತರಿಗೂ ಅದ ಅವರು ಕೂಡ ಮಾರ್ಗದರ್ಶನ ಕೊಡತ್ತಾರ, ಹಿಂಗಿಂಗ್ ಮಾಡಿದೀವಿ ಹಿಂಗಂತ ಅಂತೇಳಿ. ಅದಕ್ಕೆ ಆ ನಿಟ್ಟಿನಲ್ಲಿ ಎಲ್ಲಾ ರೈತರು ಮುಂದುವರೆದಿದ್ದೆ. ಅದರಲ್ಲಿ ಒಂದ್ ದಿವಸ ವಿಷಮುಕ್ತ ಆಹಾರ ವಿಷಮುಕ್ತ ದೇಶ ಮಾಡಬೇಕಂತ ಒಂದ್ ಅತಿ, ಮತ್ತೆ ಎಲ್ಲಾ ರೈತರು ಕೈ ಜೋಡಿಸಿದ್ರ ನಿಜವಾಗ್ಲೂ ನಾವು ವಿಷಮುಕ್ತ ಆಹಾರ ಮಾಡಿದ್ರೆ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ಜೀವನ ಒಳ್ಳೆ ಇದು ಬಿಟ್ಟು ಹೋಗಕ್ಕ, ಯಾಕಂದ್ರೆ ನಾವೆಲ್ಲ ಭೂಮಿನ ಹಾಳು ಮಾಡಿ ಕೆಡಿಸೋದ್ರ ಮುಂದಿನ ಪೀಳಿಗೆ ಬದುಕಬೇಕು. ಅದಕ್ಕೆ ಆ ನಿಟ್ಟಿನಲ್ಲಿ ಅವರು ಸಾಕಷ್ಟು ಪ್ರಯೋಗಗಳು ಮಾಡ್ತಾ ಇರ್ತಾರೆ, ಅವರಿಗೂ ಮಾರ್ಗದರ್ಶನ ಕೊಡ್ತಾ ಇರ್ತೀವಿ. ಮತ್ತೆ ಅವರು ಸ್ವಂತ ವಿಚಾರದಿಂದ ಅವರು ಏನಾದ್ರು ಒಂದು ಪ್ರಯೋಗಗಳನ್ನು ಮಾಡ್ತಿರ್ತಾರೆ ರೈತರು. ಆಕ್ಚುಲಿ ರೈತರ ಹೊಲನೇ ಪ್ರಯೋಗಶಾಲೆ ಅದು. ಅದಕ್ಕೆ ಆ ನಿಟ್ಟಿನಲ್ಲಿ ಅವರು ಪ್ರತಿ ವರ್ಷ ಒಯ್ತಾರ ಮೆಡಿಸಿನ್ ಒಂದು ಬೇರೆ ಬೇರೆ ಬೆಳೆ ಒಯ್ತಾರ ಹೊಡಿತಾರ ಯೂಸ್ ಮಾಡ್ತಾರ. ಏನೇ ಡೌಟ್ಸ್ ಅದು ಮೆಕ್ಕೆಜೋಳದಲ್ಲಿ ಸುಳಿ ಒಳಗ ಹುಳ ಕಟ್ ಮಾಡ್ತಿತ್ತು, ಅದನ್ನೆಲ್ಲ ಪ್ರಯೋಗ ಮಾಡಿ ನೋಡ್ಯಾರ, ಅದ್ರಾಗೂ ರಿಸಲ್ಟ್ ಬಂದೈತಿ. ಇನ್ನೊಂದು ಖರ್ಚು ಕಡಿಮೆ, ರಿಸಲ್ಟ್ ಚಲೋ, ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲ, ಮನುಷ್ಯರಿಗೂ ಅಡ್ಡ ಪರಿಣಾಮ ಇಲ್ಲ, ಭೂಮಿಗೂ ಅಡ್ಡ ಪರಿಣಾಮ ಇಲ್ಲ. ಅದಕ್ಕೆ ಆ ನಿಟ್ಟಿನಲ್ಲಿ ಅವ್ರು ಮಾಡ್ಕೊಂಡು ಹೊಂಟಾರ. ಯಾವುದೇ ಕೃಷಿ ಸಂಬಂಧಪಟ್ಟಂತ ಮಾಹಿತಿ ಬೇಕಾದ್ರೆ ಕೃಷಿ ಯಂತ್ರೋಪಕರಣ ಆಗಿರ್ಬೋದು, ಮತ್ತೆ ಕೃಷಿಗೆ ಬೇಕಾದಂತ ಹೋಮಿಯೋಪತಿ ಬಗ್ಗೆ ಮಾಹಿತಿ ಬೇಕಾದ್ರೆ ನನ್ನ ದೂರವಾಣಿ ಸಂಖ್ಯೆ 9902133996 ಈ ನಂಬರ್ಗೆ ಕರೆ ಮಾಡಬಹುದು. ತಮ್ಮ ಏನೇ ಸಮಸ್ಯೆ ಕುಂದು ಕೊರತೆ ಇದ್ರೆ ಹೇಳಬಹುದು, ಅದಕ್ಕೆ ನಾವು ಸಾಧ್ಯವಾದಷ್ಟು ನಿಮಗೆ ಪರಿಹಾರ ಒದಗಿಸಲಿಕ್ಕೆ ಪ್ರಯತ್ನ ಪಡ್ತೀವಿ. ಆತ್ಮೀಯರೇ, ಮೈಬೂ ಬಡಿಗಾರ ಅವರು ಏನಿವತ್ತು ವಿಷಮುಕ್ತವಾದಂತ ಒಂದು ಆಹಾರ ಪದ್ಧತಿಯನ್ನ ಅಳವಡಿಸಿಕೊಳ್ಳುವಂತಹ ಒಂದು ವಿಚಾರಕ್ಕೆ ತಮ್ಮನ್ನು ತಾವು ಈ ಹೋಮಿಯೋ ಕೃಷಿಗೆ ಅಳವಡಿಸಿಕೊಂಡಿದ್ದಾರೆ. ಅದೇ ರೀತಿ ತಾವು ಅವರನ್ನ ಸಂಪರ್ಕ ಮಾಡಿ ಅವರ ಜೊತೆಗೆ ವಿಚಾರ ವಿನಿಮಯ ಮಾಡಿ ತಾವು ಕೂಡ ಇಂತಹ ಪ್ರಯೋಗದೊಳಗೆ ತಮ್ಮನ್ನು ತಾವು ತೊಡಗಿಸಿಕೊಂಡು ವಿಷಮುಕ್ತವಾದ ಆಹಾರವನ್ನು ಬೆಳೆದು ಗ್ರಾಹಕರಿಗೆ ವಿಷಮುಕ್ತ ಆಹಾರವನ್ನು ಒದಗಿಸಲಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಈ ತನಕ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಮಹತ್ವ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೊಂಡ್ ಅವರೊಡನೆ ನಡೆಸಿದ ಆತ್ಮೀಯ ಮಾತುಕತೆಯನ್ನ ಆಲಿಸಿದಿರಿ. ಮಾತುಕತೆಯನ್ನ ನಡೆಸಿಕೊಟ್ಟವರು ಸಿದ್ರಾಯ್ ಎನ್ ಸಾಳುಂಕೆ. ಈಗ ಕೇಳೋಣ ಒಂದು ಕೃಷಿ ಹಾಡು. ಸಾಗರವು ಹೆಚ್ಚಿರಲು ಮುಂದಿನ ಒಮ್ಮೆ ಯೋಜನೆ ತಪ್ಪಿ ಜನಸಾಗರವು ಹೆಚ್ಚಿರಲು ಬಾಯಿ ಬಾಯಿಗೂನಿಸಲು ತಿನ್ನಿಸಲು ಕೂಳಿನ ಬೇಡಿಕೆ ಹೆಚ್ಚಿತ್ತು ಒಂದಾನೊಂದು ಕಾಲದಲ್ಲಿ ಹೇಗಿಲು ನಲಿಯುತ್ತ ಉಳುತ್ತಿತ್ತು ಒಂದಾನೊಂದು ಕಾಲದಲ್ಲಿ ಹೇಗಿಲು ನಲಿಯುತ್ತ ಉಳುತ್ತಿತ್ತು ಹೊನ್ನ ಬನ್ನದ ಆಸೆ ಎಲ್ಲರಲ್ಲಿ ಮೂಡಿರಲು ರೈತರು ರಾಸಾಯನಿಕ ಬಳಸಿ ಇಳುವರಿ ಹೆಚ್ಚು ಮಾಡಿರಲು ತುಂಬಿತು ಜನರೆಲ್ಲರ ಹೊತ್ತೆ ಬರಿದಾಯಿತು ಭೂಮಿಯ ತತ್ತೆ ಬರಿದಾಯಿತು ಭೂಮಿಯ ತತ್ತೆ ಒಂದಾನೊಂದು ಕಾಲದಲ್ಲಿ ಹೇಗಿಲು ನಲಿಯುತ್ತ ಉಳುತ್ತಿತ್ತು ಒಂದಾನೊಂದು ಕಾಲದಲ್ಲಿ ಸಾಯವದು ಬಹಳ ಮುಂದೆ ಹೋಗುವುದು ಆದರೆ ಏನು ಆಗಿದೆ ಎಂದರೆ ಆ ಆರೋಗ್ಯವೇ ಹೋಗುವುದು ಉಣಲು ಉಡಲು ಸಾಕಷ್ಟಿದ್ದರು ಮೊದಲಿನ ಕಸುವು ಹೋಗುವುದು ಮುಂದೆ ನಮ್ಮ ಮಕ್ಕಳಿಗೊಂದು ಉತ್ತಮ ಭೂಮಿ ಬೇಕುವುದು ಒಂದಾನೊಂದು ಕಾಲದಲ್ಲಿ ಹೇಗಿಲು ನಲಿಯುತ್ತ ಯವ ಕ್ರಾಂತಿಯ ಸಫಲತೆಗಾಗಿ ಎಲ್ಲರ ಮನಸ್ಸು ಬಿಡದಿರಲು ರೈತರು ರಾಸಾಯನಿಕ ಬಿಟ್ಟು ಬೇಸಾಯವನ್ನು ಮಾಡಿದರೆ ಪರಿಸರಕ್ಕೆ ಆರೋಗ್ಯ ಸಿಗಬಹುದು ಸಂಭ್ರಮ ಮರಳಿ ಬರಬಹುದು ಸಂಭ್ರಮ ಮರಳಿ ಬರಬಹುದು ಒಂದಾನೊಂದು ಕಾಲದಲ್ಲಿ ನೇಗಿಲು ನಲಿಯುತ್ತ ಉಳುತ್ತಿತ್ತು ಒಂದಾನೊಂದು ಕಾಲದಲ್ಲಿ ನೇಗಿಲು ನಲಿಯುತ್ತ ಉಳುತ್ತಿತ್ತು ಜೋಳದ ತೆನೆಗಳು ಹಣ್ಣಿನ ಬೆಳೆಗಳು ನಗುತ್ತಾ ನಗುತ್ತಾ ಬೆಳೆದಿತ್ತು ಒಂದಾನೊಂದು ಕಾಲದಲ್ಲಿ ನೇಗಿಲು ನಲಿಯುತ್ತ ಉಳುತ್ತಿತ್ತು ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಕಾಲದಲ್ಲಿ ನೇಗಿಲು ನಲಿಯುತ್ತ ಉಳುತ್ತಿತ್ತು ಇದುವರೆಗೆ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆಯ ಕುರಿತ ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ಹೋಮಿಯೋ ಕೃಷಿ ನವೋನ್ವೇಷಣಾ ಸರಣಿ ಕೇಳಿದಿರಿ. ಸಂಕಲನ ಸಿದ್ರಾಯ್ ಎನ್ ಸಾಳುಂಕೆ. ನಿರ್ಮಾಣ ಸೋಮಶೇಖರ್ ಎಸ್ರುಳಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ, ರಾಯಚೂರು ಹಾಗೂ ವಿಜಯಪುರ ಕೇಂದ್ರಗಳಿಂದಲೂ ಪ್ರಸಾರವಾಯಿತು. ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕುಶಾಲಿ ಹಮಾರಿ. ಈಗ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಏನ್ ನಡೆಸಿವ? ಏನಪ್ಪಾ ಮನೆ ಕೆಲ್ಸಗಳು ಹಂಗ ಹಿಂಗ ಮಾಡ್ಕೊತ ಸ್ವಲ್ಪ ಅಲ್ಲಿ ಲಗ್ನ ಪಗ್ನ ಮಾಡಿ ಬಂದಿನಪ್ಪ, ಬ್ಯಾಸರ ಬರ್ಲಿಕ್ಕೆ ನೋಡು. ಅಲ್ಲ ನಂದು ನಿನ್ಗ್ ಮಾತು ಅರ್ಥ ಆಗ್ಲಿಲ್ಲ. ಯಾಕೆ ಅರ್ಥ ಆಗ್ಲಿಲ್ಲ? ಲಗ್ನ ಮಾಡಿ ಬಂದಿವಿ ಅಂತ ಹೇಳದೆ. ಹೌದಲ್ಲ, ಲಗ್ನಕ್ಕೆ ಹೋಗಿದಕ್ ಬ್ಯಾಸರ ಬಂತು ಅಂತ ಅಂದ. ಹೌದು, ಬಿಸಿಲಾಗಿ ತಿರುಗಾಡ ಬರ್ತೀವಲ್ಲಪ್ಪ. ಹೌದು, ನೀ ಲಗ್ನ ಯಾವ ಮಾಡ್ಕೊಂಡಿ? ನಮ್ದು ಹಳೆ ಕಾಲ ಆಯ್ತು. ಕಾಲ ಹಳಿದಾಗ್ಲಿ ಹೊಸದಲ್ಲಿ ನಿನ್ ಲಗ್ನಕ್ಕೆ ಮಂದಿ ಬರ್ಬೇಕಂತ ಮನಿ ಮನಿಗೆ ಹೋಗಿ ಪತ್ರ ಕೊಟ್ಟು ಎಲ್ಲರಿಗೆ ಬಾ ಅಂತ ಹೇಳಿ. ಹೌದಿಲ್ಲ, ಅವ್ರೆಲ್ಲರೂ ಬಂದ ಲಗ್ನ ಚಲೋ ಆಗ್ತದೆ. ಬಂಧು ಬಳಗ ಗೆಳೆಯರು ಎಲ್ಲರೂ ಸೇರ್ಕೊಂಡಿರ್ತದೆ. ಹೌದಿಲ್ಲ, ಮತ್ ಅವರು ನಿನ್ನ ಬ್ಯಾಸರ್ ಮಾಡ್ಕೊಂಡು ಬಂದಿದ್ದಿಲ್ಲ ಅಂದ್ರ? ಅಲ್ಲಪ್ಪ, ಈಗ ಸಣ್ಣ ವಯಸ್ಸಿತ್ತು ಅಂತಂದ್ರ ಓ ಡ್ಯಾಡಿ ಖುಷಿ ಪಟ್ಟು ಎಲ್ಲ ಎಂಜಾಯ್ ಮಾಡಿ ಬರ್ತಾರಪ್ಪ. ಈಗ ನಮ್ದು ಆಗ್ಲಿಕ್ಕೆ ನೋಡಿ ಆಗ್ಲಿತ್ತಂತಂದ್ರ ನಿನ್ ಲಗ್ನ ಹಿರಿಯರು ಬಂದು ಆಶೀರ್ವಾದ ಮಾಡಿದ್ರ? ಮಾಡ್ಯಾರ, ನಾವು ಹೋಗ್ತೀವಿ ಹಂಗೇನೆ, ಆದ್ರ ಸ್ವಲ್ಪ ಬ್ಯಾಸರ ಹಂಗನಿ ಅದ ಹಾಗೆ ಹೇಳಿಬೇಡ ಅಂದ್ರೆ ನಾ ಹೇಳದೇನು, ಇದು ಕಾಮನ್ ಆಗಿ ಡೈಲಾಗ್ ಎಲ್ಲರೂ ಅನ್ನುವಂತ. ಹೌದು, ನಾ ಅಂತೀನಿ ಅವ್ರು ನಮ್ಮವ್ರು ಅಂತೇಳಿ ನಮ್ಮ ಮನೆ ತನಕ ಬಂದು ಆಮಂತ್ರಣ ಕೊಟ್ಟು ಬರ್ರಿ ಮಕ್ಕಳಿಗೆ ಆಶೀರ್ವಾದ ಮಾಡ್ರಿ ಅಂತ ಹೇಳಿ ಖುಷಿಯಿಂದ ಹೋಗಿ ಆಶೀರ್ವಾದ ಮಾಡೋದು. ಅದಕ್ಕೆ ಹೋಗಿರ್ತೀವಪ್ಪ. ಮತ್ ಬಂದ್ರೆ ಹಾಗೆ ಹಾಕಿಡಿಬೇಕು ಆಗ್ತದ, ಸ್ವಲ್ಪ ದೇಹ ಅದು ಕೊಡಂಗಿಲ್ಲ. ಹಂಗಲ್ಲ, ಖುಷಿಯಿಂದ ಹೋಗಿ ಖುಷಿಯಿಂದ ಬಂದು ಖುಷಿಯಿಂದ ಒಂದ್ ಗ್ಲಾಸ್ ಮಜ್ಜಿಗೆ ಕುಡಿದ್ ಬಿಡುದು. ಮನೆಗ್ ಬಂದ್ಮೇಲೆ ಮಜ್ಜಿಗೆ ಕುಡಿತೀವಪ್ಪ, ಅಲ್ಲಿ ಹೋದಲ್ಲಿ ಏನಿರ್ತದೆ ಗೊತ್ತೇನು, ಊಟನೇ ಹೋಗಂಗಿಲ್ಲ ಅಲ್ಲಿ. ಹಂಗೆ ಮತ್ತೆ ಎಷ್ಟು ಇದ್ದು ಅಷ್ಟು ಊಟ ಮಾಡುದು. ಅದೇ ನೋಡಪ್ಪ, ಈಗ ಲಗ್ನ ಮನೆಗೆ ಏನಂತಂದ್ರ ಅವ್ರ ಟೇಸ್ಟ್ ಪ್ರಕಾರ ಅವ್ರ ಇದ್ ಪ್ರಕಾರ ಮಾಡಿರ್ತಾರ. ಐಟಮ್ ಬಹಳ ಇರ್ತಾವ. ಹೌದಲ್ಲ, ಎಲ್ಲ ಉಣ್ಬೇಕಂತೇಳಿ ಗುತ್ತಿಗೆ ಕೊಟ್ಟಿರುದಿಲ್ಲ. ನಮಗ್ ಯಾವ್ದು ಹಿಡಿಸ್ತದ? ಅನ್ನ ಸಾಂಬಾರ್ ಹಿಡಿಸ್ತು, ಅನ್ನ ಸಾಂಬಾರ್ ಉಂಟು, ಅನ್ನ ಮಜ್ಜಿಗೆ ಇದ್ದು ಅನ್ನ ಮಜ್ಜಿಗೆ ಉಂಟು, ಉಳಿದ ಐಟಮ್ ಹಿಡಿಸು ತಗೊಳ್ಳುದು. ಏನು ಆದ್ರೆ ಎಲ್ಲಾ ಹಾಕೊಂಡು ಚಲ್ಲದ ಮಾತ್ರ ಆಗಂಗಿಲ್ಲ, ಅದು ಮಾತ್ರ ಬಿಡಬೇಕು. ಹೌದೌದು, ನಾವೇ ಹಾಕೊಳ್ಳಕ್ಕೆ ಹೋಗಂಗಿಲ್ಲಪ್ಪ. ಹೌದು, ಲಗ್ನದಾಗ ಅದು ಏನೇನೋ ಮಾಡಿರ್ತಾರೆ, ಏನ್ ತಿನ್ಬೇಕನ್ಸ್ತದಪ್ಪ, ಒಂದಿಷ್ಟ ಅನ್ನ ಮಜ್ಜಿಗೆ ಅನ್ನ ಸಾರು ಹಿಂಗೇನಾದ್ರೂ ತಿನ್ಬೇಕನ್ಸ್ತದ ಅಷ್ಟೇ ತಗೊಂಡು ಬಂದ್ಬಿಡ್ತೀವಿ. ನೋಡಿ ಪ್ರಶ್ನೆ ಕೇಳ್ಬೇಕಂದ್ರೆ ಮತ್ತೇನಪ್ಪ ಪ್ರಶ್ನೆ? ನಿಂದು ನೀ ಸಿಟ್ಟು ಮಾಡ್ಕೊಳ್ಳೋದು ಕೇಳ್ತು. ನೀ ಸಿಟ್ಟು ಮಾಡ್ಕೊಳ್ಳುವಂತ ಪ್ರಶ್ನೆ ಕೇಳಿಲ್ಲದ್ರೂ ಮಾಡ್ಕೊಳ್ಳಂಗಿಲ್ಲ. ಅಲ್ಲ, ಯಾಕಂದ್ರೆ ನನ್ಗೇನು ಗುರ್ತನು, ಏನದು ಶೋಭಕ್ ಸಿಟ್ಟಾಗಬಾರ್ದು ಅಂತ ನಾನು. ಹೌದಾ, ಸಿಟ್ಟಾಗಬಾರ್ದು ಅಂತಿದಿ, ಪ್ರಶ್ನೆನು ಹಂಗದ ಅಂತಿದಿ, ಮತ್ತೆ ಹೆಂಗ ನಾ ಹೇಳ್ಬೇಕು? ಸಿಟ್ಟಾಗಲಾರ್ದಂಗ ಹೇಳ್ಬೇಕು. ಸಿಟ್ಟಾಗಲಾರ್ದಂಗ ಹೇಳ್ಬೇಕು ನಾವು ಉತ್ತರ. ಉತ್ತರ ನೋಡಮ್ ಹೆಂಗದ, ಪ್ರಯತ್ನ ಮಾಡ್ತೀವಿ ಹಂಗೆ. ಈಗ ಮಕ್ಕಳ ಸಲುವಾಗಿ ನೀ ಏನೇನ್ ಆಸ್ತಿ ಮಾಡಿ? ಯಾಕಪ್ಪ ನಮ್ಮ ಆಸ್ತಿ ಮೇಲೆ ಕಣವಿತ್ತು ನಿನಗ ಬಂತು? ಸಿಟ್ಟಲ್ಲ ಯಾಕ ಅಂತ ನನ್ನ ಆಸ್ತಿ ನನ್ನ ಮಗಳಿಗೆ ಸಂಬಂಧಪಟ್ಟಿದ್ದು ನೀ ಯಾರು ಕೇಳಲಿಕ್ಕತ್ತಿ ಈಗ ಅಂತ. ಹೌದಿಲ್ಲ ಅದ ಆಮೇಲೆ ಉತ್ತರ ಹೇಳ್ತಿ ನನಗೆ. ನೀ ಏನೇನು ಮಾಡಿ ಏನೇನ್ ಮಾಡ್ತೀವಪ್ಪ? ಮಕ್ಕಳ ಸಲುವಾಗಿ ಮನಿ ಅಂತ ಮಾಡೀವಿ, ಹೊಲ ಅಂತ ಮಾಡೀವಿ, ಬಂಗಾರ ಅಂತ ಮಾಡೀವಿ, ಬೆಳ್ಳಿ ಅಂತ ಮಾಡೀವಿ, ಹೌದಿಲ್ಲ, ಗಾಡಿಗಳಂತ ಕೊಡಿಸೀವಿ. ಮತ್ ಮಕ್ಕಳಿಗೆ ಮಾಡ್ಲಿಲ್ಲ ಅಂದ್ರೆ ಏನಪ್ಪ ಮತ್ತೆ ಇದನ್ನೆಲ್ಲ? ಹೌದಿಲ್ಲ, ನನ್ನ ಒಂದು ಅರ್ಥದ ಶೋಭಕ ಏನದು, ಇದು ನಿಜವಾದ ಆಸ್ತಿನ ಅಥವಾ ನಿಜವಾದ ಆಸ್ತಿ ಬೇರೆ ಏನಾರ ಅದನ ಎಂತ ರಾಜಣ್ಣ ನೀನು ಶಣೆ ಶಣೆ ಅಂದ್ಕೊಳ್ಳೆ, ಬಾಳ ಶಣೆ ಆಗಿರ್ತಿ ಬಿಡು. ಅಲ್ಲ ಮತ್ತೆ ಇದು ನಿಜವಾದ ಆಸ್ತಿ ಅಲ್ಲ ಅಂದ್ರೆ ನಾವು ಬೇರೆ ಪುಕ್ಕಟದವ್ರು ಯಾರಾದ್ರೂ ತಗೊಂಡ್ಬಂದಿವ್ ಅಂತ ಅನ್ಕೊಂಡೇನೆ. ನನ್ ಕೇಳಿದ್ರೆ ಒಬ್ಬರ ಹತ್ರ ಹಿಂಗೆ ಹೋಗಿದೆ ನಾವು, ಹಿಂಗೆ ಹೋದಾಗ ಒಬ್ರು ಹೇಳಿದ್ರು, ಏನ್ ಹೇಳಿದ್ರು, ನಾನ್ ಹಿಂಗೆ ಪ್ರಶ್ನೆ ಕೇಳಿದ್ರು, ಅವರು ಹಿಂಗೆ ಪ್ರಶ್ನೆ ಕೇಳಿದ್ರು, ನೀ ಹೇಳ್ದಂಗೆ ನಾನು ಉತ್ತರ ಹೇಳ್ದೆ. ಹೌದಾ? ಆಮೇಲೆ ಅವ್ರು ಉತ್ತರ ಕೊಟ್ರು ನೋಡು, ಅದು ನನಗೆ ಬರಬರುತ್ತೆ ನಾ ತಿಳ್ಕೊಂಡಿ ತಪ್ಪು ಅಂತೇಳಿ. ಓಹೋ, ಅದೆಂತದಪ್ಪ ಮತ್ತೆ? ಅವ್ರೇನಂದ್ರು, ನಾವು ನಮ್ಮ ಮಕ್ಕಳಿಗೆ ಮಾಡುವಂತ ನಿಜವಾದ ಆಸ್ತಿ ಏನಾದ್ರೂ ಇದ್ರ ನಮ್ಮ ಒಳ್ಳೆ ಆರೋಗ್ಯ. ನಾವು ತಾಯಿ ತಂದೆ ಅನ್ನೋರೇನಿದ್ವಲ್ಲ, ನಾವು ಒಳ್ಳೆ ಆರೋಗ್ಯದಿಂದ ಇರೋ ತನಕ ಬದುಕಿದ್ವಿ ಅಂತಂದ್ರ ಅದು ನಮ್ಮ ಮಕ್ಕಳಿಗೆ ಕೊಡುವಂತ ನಿಜವಾದ ಆಸ್ತಿ ಅಂತ ಹೇಳಿದ್ರು. ನಿಂಗೇನ್ ತಿಳಿವಲ್ದು? ತಿಳಿವಲ್ದಂತಲ್ಲ, ಅವ್ರ ಆರೋಗ್ಯವಾಗಿರೋದಕ್ಕೂ ಇವರಿಗೆ ನಿಜವಾದ ಆಸ್ತಿ ಅನ್ನೋದಕ್ಕೂ ಏನ್ ಸಂಬಂಧ ಅಂತ ವಿಚಾರ ಮಾಡ್ಲಿಕ್ಕೆತ್ತಿನ. ಹೌದಿಲ್ಲ, ಒಂದೇನಂದ್ರೆ ಅವ್ರ ಆರೋಗ್ಯ ಇದ್ರಂದ್ರೆ ಇವರು ಆರಾಮ ಇರ್ತಾರ ಅನ್ನೋದಕ್ಕೊಂದು. ಅದು ಒಂದು ಓಕೆ. ಈಗ ನಾವ್ ಏನೇ ಆಸ್ತಿ ಗಳಿಸ್ಲಿ, ಎಷ್ಟೇ ಇರ್ಲಿ, ಏನೇ ಇರ್ಲಿ, ಮನೆ ಶುಗರ್ ಬಂದಿರ್ತದ, ಮನೆಗೆಲ್ಲ ಇರ್ತದ, ಅವ್ರಿಗೇನ್ ತಿನ್ಲಿಕ್ಕೆ ಆಗ್ತದ? ಸೀ ಬಿಡ್ಬೇಕಪ್ಪ, ರಿಸ್ಟ್ರಿಕ್ಷನ್ಸ್ ಬರ್ತವ, ಅದು ಮಾಡ್ಬೇಡ್ರಿ, ಇದು ಮಾಡ್ಬೇಡ್ರಿ, ಹಂಗಾಯ್ತ್ರಿ, ಹಿಂಗೈತ್ರಿ ಅಂತ ಎಲ್ಲಾ ಹಣ್ಣು ತಿನ್ಲಿಕ್ಕೆ ಆಗ್ತೇನು, ಬಿ ಪಿ ಬಂತು, ಆಗೋದಿಲ್ಲ. ಹೌದಾ? ಅದಕ್ಕ ಅವ್ರು ಏನ್ ಹೇಳಿದ್ರ ಅಂತಂದ್ರ, ನೋಡ್ರಿ, ನಾವು ನಮ್ಮ ಮಕ್ಕಳಿಗೆ ಕೊಡುವಂತ ನಿಜವಾದ ಆಸ್ತಿ ಅಂದ್ರ ನಾವ್ ಎಲ್ಲಿ ತಾನೆ ಇರ್ತೀವಿ ಅಲ್ಲಿ ತಾನೆ ನಮ್ಗೆ ಶುಗರ್ ಇರ್ಬಾರ್ದು, ಬಿ ಪಿ ಇರ್ಬಾರ್ದು, ಈ ಕ್ಯಾನ್ಸರ್ ಅಂತ ರೋಗಗಳು ಬಂದಿರ್ಬಾರ್ದು. ಯಾಕ್ರಿ ಅಂತ ಕೇಳಿದ್ರ, ಅವ್ರಂದ್ರು ಡಾಕ್ಟರ್ ಬಲ್ಲಿ ಹೋಗಿರ್ತೀರಿ ನೀವು, ಶುಗರ್ ಏನೋ ಡೌಟ್ ಬಂದಿರ್ತದ, ಟೆಸ್ಟ್ ಮಾಡೋ ಡಾಕ್ಟರ್ ಅಂತಾರ, ನಿಮ್ ಮನೆಯಾಗ ಹಿಸ್ಟ್ರಿ ಅದನ್ರಿ ಶುಗರ್ದು, ನಿಮ್ಮ ಅಪ್ಪರಿಗೆ, ನಿಮ್ಮ ಮುತ್ತರಿಗೆ ಶುಗರ್ ಇತ್ತೇನ್ರಿ ಅಂತ ಕೇಳ್ತಾರ. ಅವ್ರಿಗೆ ಇತ್ತಂದ್ರ ಬಳುವಳಿ ಏನದ ಅವ್ರ ಆಸ್ತಿ ಇದು ಕೊಟ್ರ ನಮ್ಗ. ಓಹೋ, ಇದು ಹೊಸಾದ ಶುರು ಆತಪ್ಪ ಹಂಗಾರ ಟ್ರೆಂಡ್. ಅಂತಂದ್ರ ಅವ್ರೇನಂದ್ರು, ಯಾವ ಮನೆಯೊಳಗ ಫ್ಯಾಮಿಲಿ ಹಿಸ್ಟ್ರಿ ಇರ್ತದ, ಯಾರಿಗೆ ತಾಯಿ ತಂದೆಗೆ ಮುತ್ತೈಗೆ ಇರ್ತಾವ ಕೆಲವೊಂದು ಬ್ಯಾನಿಗಳು, ಅವು ಮುಂದೆ ಮಕ್ಕಳಿಗೆ ಬರೋ ಸಾಧ್ಯತೆಗಳು ಹೆಚ್ಚಿಗೆ ಇರ್ತದೆ. ಬರ್ತಾ ಒಂದು ಗ್ಯಾರಂಟಿ ಅಲ್ಲ, ಬರೋ ಸಾಧ್ಯತೆಗಳು ಹೆಚ್ಚಿಗೆ ಇರ್ತದೆ. ಅವಾಗ ನಾವು ನಮ್ಮ ಜೀವನ ಶೈಲಿಯನ್ನ ಬದಲಾಸ್ಕೊಂಡು ನಾವು ಇದು ಮಾಡಿದ್ರೆ ಬರಲಾರ್ದಂಗ ತಡೆಗಟ್ಟಬಹುದು. ಅದಕ್ಕ ನಿಜವಾದ ಆಸ್ತಿ, ಮಕ್ಕಳು ಆರಾಮಿರೋದ ಹೋದಾಗ ಅವ್ರಿಗೇನ್ರ ಶುಗರ್ ಆಗಿತ್ತು, ಏನ ಸಮಸ್ಯೆ ಇತ್ತು ಅಂತ ಕೇಳ್ತಾರೆ, ನಿಮ್ಮ ಅಪ್ಪ ಹೋಗಿತ್ತೇನು ಶುಗರ್ ಅಂತ ಇತ್ರಿ ಅಂತ ಅಂದ್ರು ಅವರು ಅಂತಂದ್ರ ನಿಂದ ಆಸ್ತಿ ಹೋಯ್ತಾರೆ. ಮಕ್ಕಳಿಗೆ ಇಂತ ಆಸ್ತಿಗಳು ಮಾಡಬಾರ್ದು ಅಂದ್ರೆ ಆರೋಗ್ಯವಂತ ಆಸ್ತಿ ಮಾಡಬೇಕು. ನಾವು ಇರತ್ತಾನೆ ಆರೋಗ್ಯವಾಗಿ, ನಮ್ಗೆ ಬಿ ಪಿ ಇಲ್ಲ, ಶುಗರ್ ಇಲ್ಲ, ಕ್ಯಾನ್ಸರ್ ಅಂತ ಯಾವೂ ಇಲ್ಲ ಅಂತಂದ್ರ ಮಕ್ಕಳಿಗೆ ನಿಜವಾದ ಆಸ್ತಿ ಕೊಟ್ಟಂಗ. ಅಂದ್ರೆ ನಾವೇನ್ ಆಸ್ತಿ ಮಾಡಿರ್ತೀವಿ, ಆಸ್ತಿಯನ್ನ ಅವ್ರಿಗೆ ಅನುಭವಿಸ್ಲಿಕ್ಕೆ ಆರೋಗ್ಯ ಬೇಕು. ನಾವು ನಮ್ಮ ಆಸ್ತಿ ನಾವು ಏನೇ ನಾವು ಮಾಡಿವ್ ನೋಡು, ನಾವು ಅನುಭವಿಸ್ಬೇಕು ಅಂದ್ರೆ ನಮ್ಗೆ ಆರೋಗ್ಯ ಬೇಕು. ಹೌದು, ಮತ್ತೆ ಆರೋಗ್ಯ ಇರ್ಲಿಲ್ಲ ಅಂದ್ರೆ ಏನಪ್ಪ, ಏನಿದ್ದು ಏನಿಲ್ಲ, ಏನಿಲ್ಲ. ಹೌದೌದು, ಈಗ ಕೆಲವ್ರು ಅಂತ ಹಿಂಗೆ ಮಾತ್ರ ಏನ್ ನೋಡ್ಬೇಕ್ರಿ, ಎಲ್ಲ ಇದು ಅದ, ನಾವು ಇದು ಮಾಡ್ಬೇಕಂತೀವಿ, ಕಾಲ್ ಬ್ಯಾನಿ ಅವ್ರಿ, ಎಲ್ಲಿ ಹೋಗ್ಬೇಕಂದ್ರೆ ಆಗುದಿಲ್ಲ, ಎಲ್ಲಾರು ಟೂರ್ ಹೋಗ್ಬೇಕಂತೀವಿ, ಆಗವಲ್ದ್ರಿ, ರೊಕ್ಕದ ದುಡ್ಡದ ಎಲ್ಲಾದ ಹೋಗ್ಬೇಕಂದ್ ಮನ್ಸದ ಆಗವಲ್ದ. ಹಿಂಗಿರೋದ್ರಿಂದ ನಾವ್ ಏನ್ ಮಾಡ್ಲಿಕ್ಕೆ ಆಗ್ತಿಳು? ಅದಕ್ಕೆ ಈ ರೀತಿ ನಮ್ಮ ಆರೋಗ್ಯಯುತವಾಗಿ ನಾವ್ ಇರ್ಲಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಇನ್ ಎಲ್ಲಾ ಮಾಡಿದ್ಮೇಲೆ ಬರ್ತದ ಅಂತ ಅದು ಮಾತು ಬೇರೆ. ಹೌದಿಲ್ಲ, ಅದಕ್ಕೇನು ಜಲ್ದಿ ಹೇಳ್ಬೇಕು, ಜಲ್ದಿ ಹೇಳ್ರಿ, ಜಲ್ದಿ ಮಲಗ್ರಿ, ಜಲ್ದಿ ಹೇಳ್ರಿ ಅಂತ ಹೇಳ್ರಿ. ಟೈಮಿಗೆ ಊಟ ಮಾಡ್ರಿ. ಡಾಕ್ಟರ್ ಬಲ್ಲಿ ಹೋದ್ರೆ ಮೊದಲನೇ ಕೇಳ್ತಾರ, ಹಸಿವಾಲಿತ್ತದ್ರಿ, ಹಸಿವಾಲಿ ಮೊದಲನೇ ಪ್ರಶ್ನೆ, ನಿದ್ದೆ ಚಲೋ ಮಾಡ್ತೀರಿ, ನಿದ್ದೆ ಎರಡನೇ ಪ್ರಶ್ನೆ, ಮೂರನೇ ದಿನ ಮೋಷನ್ ಕ್ಲಿಯರ್ ಅದ್ರಿ. ಹೌದು, ಫಸ್ಟ್ ಹಾಕೋದು ಯಾವುದೇ ಡಾಕ್ಟರ್ ಆದ್ರೆ ಮೂರೇ, ಇವು ಮೂರು ನಾವಾಗೆ ಕೆಡಿಸ್ಕೊಡೋದು ಬಹಳ ಕರೆ. ರಾತ್ರಿ ಎರಡು ಮೂರು ತನ ಮಕ್ಕಳದು, ಮುಂಜಾನೆ ಏಳು ಎಂಟು ಕೇಳೋದು, ಏಳು ಎಂಟು ಒಂಬತ್ತು ಕೇಳೋದು, ಒಂಬತ್ತು ಗೆದ್ದ ಮೇಲೆ ಊಟ ಯಾವಾಗ ಆಗ್ಬೇಕು, ಸ್ನಾನ ಬ್ರಷ್ ಎಲ್ಲ ಅಲ್ಲಿ ಊಟ ಬಾರ ಒಂದಾಗ್ತದೆ. ಹಿಂದಿನ ದಿವಸ ರಾತ್ರಿ ನೀವು ಯಾವಾಗ ಊಟ ಮಾಡಿರ್ತಿ? ಒಂಬತ್ತು ಹತ್ತಕ್ಕೆ ಮಾಡಿ ಅಂದ್ರೆ ಮರುದಿವಸ ಹನ್ನೆರಡು ಹನ್ನೊಂದರಿಗೂ ಒಂದಕ್ಕೂ ನೀವು ಊಟ ಮಾಡ್ತೀನಿ ಅಂದ್ರೆ ಆ ಊಟಕ್ಕೆ ಈ ಊಟಕ್ಕೆ ಗ್ಯಾಪ್ ಎಷ್ಟಾಯ್ತು? ಹನ್ನೆರಡು ತಾಸು ಮೇಲೆ ಆಯ್ತು ಅಂದಾಜ. ಅಂದ್ರೆ ಹನ್ನೆರಡು ತಾಸು ನಮ್ಮ ಹೊಟ್ಟಿ ಖಾಲಿ ಇತ್ತಂದ್ರೆ ಹೊಟ್ಟೆಗೆ ಎಸಿಡಿಟಿ ಹೆಚ್ಚಾಗ್ತದೆ. ಹೌದೇನೆ? ಅದಕ್ಕೆ ಕೇಳಿಗತ್ತೀನಿ ಎಸಿಡಿಟಿ ಅನ್ನೋದು ಹಿಂಗ್ ಬಂತೇನೆ ಇದಕ್ಕ ಅಂತ. ಇದು ಒಂದು ಕಾರಣ. ಅದಕ್ಕೆ ಯಾವಾಗ್ನು ಏನದ ಡಾಕ್ಟರ್, ನಾಲ್ಕೈದು ತಾಸಿಗೆ ಒಂದ್ಸಲ ತಿನ್ರಿ, ಹೊಟ್ಟಿ ಬಹಳಷ್ಟು ಖಾಲಿ ಇಡಬೇಡ್ರಿ. ರಾತ್ರಿ ಒಂದೇ ಮಲಗಿರ್ತೀವಿ, ರಾತ್ರಿ ಮತ್ತೆ ಎದ್ದು ಅಲಾರಾಮ್ ಇಟ್ಟು ತಿನ್ಲಿಕ್ಕೆ ಆಗುದಿಲ್ಲ. ಹೌದಿಲ್ಲ,